ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರೀ ಮುಖವು ಆಳೂರ ಅದ್ದಿನಂತಿಕ್ಕು ಸರ್ವಜ್ಞ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗು ಸರ್ವಜ್ಞ. ಆಡದಲೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅದಮತಾ ನಾಡಿ ಮಾಡದವ ಸರ್ವಜ್ಞ. ಇದುವರೆಗೂ ಈ ಬಾಲನಂದನ ಕಾರ್ಯಕ್ರಮ ನಡೆಸಿಕೊಟ್ಟವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿಯ ವಿದ್ಯಾರ್ಥಿಗಳಾದ ರಮ್ಯಾ, ಪುಷ್ಪ ಕೆವಿ, ಸುಷ್ಮಾ ಕೆಎಸ್, ಲೇಖನ ನಿಖಿತಾ ಕೆಜೆ, ಶ್ರೀಲಕ್ಷ್ಮಿ, ಮೋನಿಷಾ ಕೆಎಚ್, ಮೋನಿಕಾ ಕೆಜಿ, ಮೋಹನ್ ಕುಮಾರ್ ಮತ್ತು ಅಮೃತ. ಕಾರ್ಯಕ್ರಮವನ್ನು ರೂಪಿಸಿ ತರಬೇತಿ ನೀಡಿ ಇಲ್ಲಿಗೆ ಕರೆತಂದವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವೈಗಿರಿಜಾ ದಿನಕರ. ಹಾಗೆ ನಮಗೆ ಪ್ರೋತ್ಸಾಹ ನೀಡಿ ಆಗಮಿಸಿರುವ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಮತ್ತು ಸದಸ್ಯೆಯಾದ ಶ್ರೀಮತಿ ಶಿಲ್ಪರಾಣಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೀವಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800-111-1109 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಶಿಯೇಟಿವ್ ಬೈ SBI. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ. ಬಾ ಬಾ, ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರವಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಯಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 liters ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟಗಳಲ್ಲಿ ಸುಧಾರಿತ ಬಸಿಗಾಲುವೆಗಳ ಅಳವಡಿಕೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಅಂಕಪುರದ ಕೃಷಿಕ HD ಶ್ರೀಧರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಅಂಕಪುರದ ಪ್ರಗತಿಪರ ಕೃಷಿಕರಾದ ಶ್ರೀಧರ್ ಅವರು ನಮ್ಮೊಂದಿಗೆ ಇದ್ದಾರೆ. ಶ್ರೀಧರ್ ಅವರು ಅನೇಕ ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೆರೆಯ ಪಕ್ಕದಲ್ಲೇ ಅವರ ತೋಟ ಇದೆ. ಬಹಳ ಸುಧಾರಿತವಾದಂತಹ ಒಂದು ಬಸಿಗಾಲುವೆಯನ್ನ ಮಾಡಿಕೊಂಡು ಅವರ ತೋಟವನ್ನ ಸಂರಕ್ಷಣೆಯನ್ನ ಮಾಡಿಕೊಂಡಿದ್ದಾರೆ. ವರ್ಷ ಪೂರ್ತಿ ಕೆರೆಯಲ್ಲಿ ನೀರಿರುತ್ತೆ. ಆ ನೀರು ಅಡಿಕೆ ಬೆಳೆಗೆ ಬಹಳ ತೊಂದರೆಯನ್ನ ನೀಡ್ತಾ ಇತ್ತು. ಈಗ ಸುಧಾರಿತ ರೂಪದಲ್ಲಿ ಅವರು ಬಸಗಾಲುವೆಯನ್ನ ಮಾಡ್ಕೊಂಡಿದ್ದಾರೆ. ಹೇಗೆ ಮಾಡ್ಕೊಂಡಿದ್ದಾರೆ, ಅವರು ಕೃಷಿಯಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರೀಧರ್ ಅವರಿಗೆ. ನಮಸ್ಕಾರ ಸರ್. ಶ್ರೀಧರ್ ಅವರೇ, ತಮ್ಗೆ ಎಷ್ಟು ವಯಸ್ಸು? ಸರ್ ನಮಗೆ 64 ಸರ್. ಈಗ 64. ಏನ್ ಓದಿದ್ರಿ ತಾವು? ಸರ್ ನಮ್ಗೆ ಡಿಗ್ರಿ ಆಗಿದೆ. ಕಾರಣಾಂತರಗಳಿಂದ ನಾನು ಮೊನ್ನೆ ಉಳಿಬೇಕಾ ಬಂತು. ನಮ್ದು ಮೂಲ ಕಸಬು ಅಂತೇಳಿ ನಾವು ಫ್ಲೋರ್ ಮೇಲೆ ಇಟ್ಟಿನ ಗಿರಣಿ ಇಟ್ಕೊಂಡಿದೀವಿ. ಇಟ್ಟಿನ ಗಿರಣಿ ಅಂದ್ರೆ ಹಿಂದೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇಟ್ಟಿನ ಗಿರಣಿ ಒಂದು 700-800 ಯೂನಿಟ್ ತನಕ ಆಗ್ತಾ ಇತ್ತು. ನಮಗೆ ಬೆಳಗಿಂದ ಸಂಜೆ ತನಕ ಅಷ್ಟೊಂದು ಬಿಡುವಿಲ್ಲದ ಕೆಲಸ. ಫ್ಲೋರ್ ಮಿಲ್ ಅಲ್ಲಿ ಅಷ್ಟೊಂದು ಕೆಲಸ ಇದ್ದಾಗ ನನ್ನ ಡಿಗ್ರಿ ಓದಿದ್ರು ಕೂಡ ಓದಿ ಮುಂದಕ್ಕೆ ಹೋಗೋದಕ್ಕಿಂತ ನಾವು ಇದ್ರಲ್ಲೇ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಫ್ಲೋರ್ ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಅಂತೂ ಏನಾಯ್ತು, ಅಕ್ಕಪಕ್ಕ ಊರುಗಳೆಲ್ಲ ಮಿಲ್ಗಳಾಗಿ ಜನಸಂಖ್ಯೆ ಎಲ್ಲ ನಗರಕ್ಕೆ ವಲಸೆ ಹೋಗಿ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿ ಫ್ಲೋರ್ ಮಿಲ್ ಈಗ ಕಡಿಮೆ ನಡೆಯೋ ಸ್ಥಿತಿ ಬಂದಿದೆ. ಈಗ ನಾವು ಅದ್ರ ಜೊತೆ ಆಗೇನ್ ಮಾಡಿದ್ವಿ, ಹತಾಶರಾಗದೆ ಹಸುಗಳು ತೋಟ ಸ್ವಲ್ಪ ಜಮೀನು ಮಾಡ್ಕೊಂಡು ನೆಮ್ಮದಿಯಾಗಿದ್ವಿ ಸರ್. ಈಗ ಗಿರಣಿ ಇದ್ದಾಗ ನೀವು ಕೃಷಿ ಮಾಡ್ತಿರ್ಲಿಲ್ವ? ಮಾಡ್ತಾ ಇದ್ವಿ, ಆದ್ರೆ ನಾವು ಗಿರಣಿಲಿ ತುಂಬಾ ಕೆಲಸ ಇರ್ಲಾಗಿ ಎಲ್ಲ ನಾವು ಸ್ವಂತ ಮಾಡಕ್ ಆಗ್ತಾ ಇರಲಿಲ್ಲ, ಎಲ್ಲ ಕಾರ್ಮಿಕರನ್ನ ಅವಲಂಬನೆ ಮಾಡ್ಕೊಂಡಿದ್ವಿ. ಕಾರ್ಮಿಕರ ಅವಲಂಬನೆ ಅಂತ ಹೇಳಿದ್ರೆ ಪ್ರತಿಯೊಂದು ಅವಲಂಬಿತರಾಗಿದ್ರಿಂದ ನಮಗೆ ಖರ್ಚು ನಮ್ಮ ಆದಾಯಕ್ಕಿಂತ ಜಾಸ್ತಿ ಬರೋದು. ಹಾಗಾಗಿ ನಾವು ಕೃಷಿ ಮಾಡಿದ್ಬಿಟ್ಟು ತೋಟನ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಸ್ನೇಹಿತರು ಲಿಂಗೇಗೌಡ ಅಂತೇಳಿ ಕಡೂರು ತಾಲೂಕು ಹುಲಿಕೆರೆ ಗ್ರಾಮದವರು, ಅವ್ರು ಬಂದು ನಮಗೆ ಎಷ್ಟು ವರ್ಷ ಭತ್ತ ಬೆಳಿತೀರಿ ನೀವು, ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿತಾಯ ಆಗುತ್ತೆ, ವಯಸ್ಸಾದ ಕಾಲದಲ್ಲೆಲ್ಲ ಕಷ್ಟ ಆಗುತ್ತೆ ನೀವು ಕಾರ್ಮಿಕರ ನಂಬಿಕೊಂಡು ಜೀವನ ಮಾಡ್ಕೊಂಡು ಹೋಗೋದು, ಈಗಿನ ಶಕ್ತಿ ಇದೆ ಮಾಡ್ಕೊಂಡು ಹೋಗ್ತೀರಿ, ಮುಂದೆ ಅಡಿಕೆ ಹಾಕಿದ್ರೆ ಮುಂದೆ ವಯಸ್ಸಾದ ಕಾಲದಲ್ಲಿ ನಿಮಗೊಂದು ಬಲ ಇರುತ್ತೆ, ಅಡಿಕೆ ಕೂರಿಸಿ ಅಂತೇಳಿ ಹೇಳಲಾಗಿ ಅಡಿಕೆ ಕೂರಿಸ್ತೆ ಸರ್. ನಾನು ಇಲ್ಲಿ 10ನೇ ವರ್ಷದಲ್ಲಿ ಅಡಿಕೆಯನ್ನ ಹಾಕೊಳ್ಳುವ ಮೂಲಕ ನಿಮ್ಮ ಕೃಷಿ ಬದುಕು ಪ್ರಾರಂಭ ಆಯ್ತು. ಅಡಿಕೆಗಿಂತ ಮೊದಲು ಏನ್ ಬೆಳೀತಿದ್ರಿ ನೀವಲ್ಲಿ? ಮುಂಚೆ ಅಡಿಕೆ ಜಾಗದಲ್ಲಿ ಭತ್ತ ಬೆಳೀತಾ ಇದ್ವಿ, ಮತ್ತೆ ಬೇರೆ ಜಮೀನಲ್ಲಿ ಆಲೂಗಡ್ಡೆ ಜೋಳ ಬೆಳೀತಾ ಇದ್ವಿ. ಆಲೂಗಡ್ಡೆ ಜೋಳ ಬೆಳೀತಾ ಇದ್ರಿ. ಅಡಿಕೆ ಯಾವ ತಳಿ ಹಾಕೊಂಡಿದ್ರಿ? ನಾವು ತೀರ್ಥಳ್ಳಿ ತಳಿ ಹಾಕೊಂಡಿದ್ವಿ ಸರ್. ತೀರ್ಥಳ್ಳಿ ಲೋಕಲ್? ಲೋಕಲ್. ಎಷ್ಟು ಅಡಿ ಅಂತರಕ್ಕೆ ಗಿಡಗಳನ್ನು ಹಾಕೊಂಡಿದ್ರಿ? ನಾವು 8 ರಿಂದ 8.5 ಅಡಿ ಅಂತರ ಇದೆ ಸರ್ ನಮ್ದು. 8 ರಿಂದ 8.5 ಅಡಿ ಅಂತರ ಇದೆ. ಅಡಿಕೆ ಹಾಕಿದ್ಮೇಲೆ ಏನ್ ಸಮಸ್ಯೆ ಆಯ್ತು ನಿಮ್ಗೆ? ಅಡಿಕೆ ಹಾಕಿದ ವರ್ಷ ನಮಗೆ ಆಗಿನೂ ನೀರಿನ ಸಮಸ್ಯೆನೇ ಇತ್ತು. ಅಡಿಕೆ ಹಾಕಿದಾಗ ನಮಗೆ ಆಗಿನೂ ನಮಗೆ ಅಂತ ಅನುಭವನೂ ಇರಲಿಲ್ಲ, ಆದ್ರೂ ಒಂದ್ ವರ್ಷ ಎರಡು ವರ್ಷ ಕಳೆದ್ಮೇಲೆ ಹೆಚ್ಚಿನಿಂದ ನಮ್ಮ ಕೆರೆಗೆ ನೀರು ಬಂದ್ಬಿಡ್ತು. ಆಗ ನೀರ್ ಬಿತ್ತು ಅಂತ ಹೇಳಿದ್ರೆ ನಮ್ಮ ತೋಟ ತುಂಬಾ ಶೀತವಾಗ ಜಾಗ, ಭತ್ತ ಬೆಳೀತಾ ಇರೋ ಜಾಗ, ಅದರಿಂದ ಒಂದು ಓದ್ ಗುಣಿ ಹಾಕೋದಕ್ಕೂ ಕೂಡ ಕಷ್ಟ ಆಗೋದು. ಎಲ್ಲ ತಮಾಷೆ ಮಾಡೋರು, ಎಲ್ಲ ಇಲ್ಲ ಅಡಿಕೆ ಉಳಿ ಉಳಿಸಕ್ಕಾಗಲ್ಲ, ತೇವಾಗುತ್ತೆ ಹಾಗೆ ಅಂತೇಳಿ. ಆಗ ಪಕ್ಕದ ಮಾರ್ನಕ್ಕಳಿ ತೋಟದ ಸುಬ್ಬೇಗೌಡರು ಅಂತೇಳಿ ಬಂದ್ಬಿಟ್ಟು ಅವ್ರ ಅನುಭವದ ಮೇಲೆ ಬಸಿಗಾಲನ ಮಾಡ್ಬಿಟ್ಟು ಈಗ ಪ್ರತಿ ಇದರಲ್ಲೂ ಅಡ್ಡ ಪೈಪ್ ಹಾಕಿದೀವಿ ತೋಟದಲ್ಲೆಲ್ಲ, ಬಸಗಾಲವೆಯನ್ನ ಮಾಡ್ಕೊಂಡ್ರಿ. ಈಗ ಸುಧಾರಿಸಿದ್ಯಾ? ತುಂಬಾ ಸುಧಾರಿಸಿದೆ. ಬಸಗಾಲವೆ ಎಲ್ಲರೂ ಹೇಗ್ ಮಾಡ್ತಾರೋ ಹಾಗೆ ಮಾಡಿಲ್ಲ ನೀವು. ಈಗ ಸಾಮಾನ್ಯವಾಗಿ ಏಕ ಒಂದು ಕಾಲುವೆಯನ್ನು ಹೊಡೆದ್ಬಿಡ್ತಾರೆ, ಆಮೇಲೆ ಅಕ್ಕಪಕ್ಕ ಎರಡು ಅಡ್ಡಗಾಲುವೆಗಳನ್ನ ಹೊಡಿತಾರೆ, ಮಧ್ಯದಲ್ಲಿ ಏನಾದ್ರು ಇಳಿಜಾರಿತ್ತು ಅಂತ ಅಂದ್ರೆ ಮಧ್ಯದಲ್ಲೂ ಒಂದೆರಡು ಅಡ್ಡಗಾಲುವೆ ಮಾಡ್ಕೊಳ್ತಾರೆ, ಅದು ನೀರು ಒಂದಷ್ಟು ಬಸ್ತು ಹೋಗುತ್ತೆ. ಬಸ್ತು ಹೋಗೋದಕ್ಕಿಂತ ಮೊದಲು ಏನಾಗುತ್ತೆ ಅಂದ್ರೆ ಇಲ್ಲಿ ನೀರೆಲ್ಲ ಒಂದಷ್ಟು ಕುಡ್ಕೊಂಡು ಎಳ್ಕೊಂಡು ಗಿಡಗಳಿಗೆಲ್ಲ ಒಂದಷ್ಟು ತೊಂದರೆ ಆಗಿ ಆ ನಂತರ ಮಿಕ್ಕದಂತ ನೀರು ಕೆಳಗಡೆಗೆ ಹೋಗುತ್ತೆ. ಆದ್ರೆ ನೀವು ಆ ರೀತಿ ಮಾಡಿಲ್ಲ, ಅದನ್ನ ಆ ರೀತಿ ಮಾಡಿದ್ರೆ ಸುಧಾರಿತ ರೀತಿಯಲ್ಲಿ ಒಂದಷ್ಟು ಈ ಕಾಲುವೆಯನ್ನ ಮಾಡ್ಕೊಂಡಿರೋದು. ಈ ಸುಧಾರಿತ ರೀತಿಯಲ್ಲಿ ಕಾಲುವೆಯನ್ನ ಹೇಗೆ ಮಾಡ್ಕೊಂಡಿದ್ದೀರಾ, ಮತ್ತೆ ಅದು ನಿಮ್ಗೆ ಹೇಗೆ ಗೊತ್ತಾಯ್ತು ಇದ್ರ ಬಗ್ಗೆ ಹೇಳಿ ಸರ್. ನಮಗೆ ಅದ್ರ ಬಗ್ಗೆ ಶೀತ ಆಗ್ಬೇಕಾದ್ರೆ ಈ ಮಾರ್ನಕ್ಕಳಿ ಸುಬ್ಬೇಗೌಡರು ಅಂತೇಳಿ ಬಂದ್ಬಿಟ್ಟು ನೋಡ್ಬಿಟ್ಟು ತುಂಬಾ ಶೀತವಾಗಿರೋ ಜಾಗ ನೋಡ್ಬಿಟ್ಟು ಈ ತೋಟ ಉಳಿಸ್ಕೊಳ್ಳೋದು ಕಷ್ಟ. ಪೈಪ್ಗೆಲ್ಲ ಪ್ರತಿ ಗದ್ದೆ ಅಂತ ನಾವು ತೋಟ ಮಾಡ್ಕೊಂಡು ಹೋಗಿದ್ವಿ, ಕಾಲುವೆಗೆಲ್ಲ ಅಡ್ಡ ಪೈಪ್ ಹಾಕಿದ್ವಿ. ಆ ಕಾಲುವೆಗೆ ಟೀ ಮತ್ತು ಕಾಲರ್ಗಳು ಉಪಯೋಗಿಸ್ಕೊಂಡ್ಬಿಟ್ಟು ಅಡ್ಡ ಪೈಪ್ ಇಲ್ಲ, ಪ್ರತಿ ಒಂದು ಗದ್ದೆ ಬಿಟ್ಟು 3 ಫಿಟ್ ಗುಂಡಿ ಮಾಡಿದೀವಿ. ಅದಕ್ಕೆ 3 ಫಿಟ್ ಗುಂಡಿ, ಆ ಕಾಲುವೆ ಬಸದ ನೀರಲ್ಲ ಫಿಟ್ ಗುಂಡಿ ಬೀಳುತ್ತೆ, ಫಿಟ್ ಗುಂಡಿಯಿಂದ ಮತ್ತೆ ನೇರವಾಗಿ ಹಳ್ಳಕ್ಕೊಂದು ಲೈನು ಪೈಪ್ ಲೈನ್ ಜೋಡಣೆ ಮಾಡಿದೀವಿ. ಬಸಿ ಕಾಲುವಿನಲ್ಲಿ ಶೀತ ಆಗೋದಕ್ಕಿಂತ ಈ ಪೈಪ್ ಅಲ್ಲಿ ನೀರು ಹರಿದೋಗರ್ಲಾಗಿ ಶೀತ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ಈಗ ಅದಕ್ಕೆ ಕಾಲುವೆ ಮೊದಲು ತಗೋಬೇಕಾಗುತ್ತೆ, ಎಷ್ಟಡಿ ಆಳ ಎಷ್ಟಡಿ ಅಗಲದ ಕಾಲುವೆ ತಗೊಂಡ್ರಿ? ನಾವು ಸಾಮಾನ್ಯವಾಗಿ 2 ಅಡಿ ಅಗಲ 2.5 ಅಡಿ ಆಳವಾದ ಕಾಲುವೆ ತೋಡಿದ್ವಿ. ಈಗ ಅದ್ರ ಮೇಲ್ಪಟ್ಟು ನೀರು ಏರೋದೇ ಇಲ್ಲ, ಪೈಪಿನ ಮುಖೇನೇ ಹೋಗ್ತಾ ಇರುತ್ತೆ ನೀರು. ಎಷ್ಟು ಇಂಚಿನ ಪೈಪ್ ಬಳಕೆ ಮಾಡಿದಿರಿ ಸರ್? ನಾವು 2 ಇಂಚಿನ ಪೈಪ್ ಹಾಕಿದೀವಿ, ಈಗ ಅನ್ಸುತ್ತೆ ಇನ್ನೂ 1/2 ಇಂಚು 1 ಇಂಚು ಜಾಸ್ತಿ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆಗ ತೊಂದರೆ ಇಲ್ಲ, ಹೋಗ್ತಾ ಇದೆ ಸರ್. 2 ಇಂಚಿನ ನೀರು ಕೂಡ ನಮ್ಮ ತೋಟದಲ್ಲಿ ನೀರು ಚೆನ್ನಾಗಿ ಹೋಗ್ತಾ ಇದೆ. ಅಂತ ಅಂದ್ರೆ ಈ ಪೈಪ್ ಗಳನ್ನ ನೀವು ಪೂರ್ಣ ನಿಮ್ಮ ತೋಟ ಎಲ್ಲಿಂದ ಪ್ರಾರಂಭ ಆಗುತ್ತೋ ಪ್ರಾರಂಭ ಆಗಿ ಕೊನೆಗೆ ಎಲ್ಲಿ ನಿಮ್ಗೆ ಎಂಡ್ ಆಗುತ್ತೋ ಅಲ್ಲಿವರೆಗೂ ಪೈಪ್ ಹಾಕೊಂಡಿದ್ರಿ? ಹೌದೌದು, ನಮ್ಮ ಪೈಪ್ ನಮ್ಮ ಮೇಲ್ಗಡ್ಡೆ ಕೆರೆ ಏರಿ ತಳಿಂದ ಲಾಸ್ಟ್ ಕೆಳಗಡೆ ಪೂರ್ತಿ 1 ಎಕರೆ ಹಳ್ಳ ಹೋಗುತ್ತೆ ಅನ್ಕಲ್ಲ, ಹಳ್ಳಕ್ಕೆ ಬಿಡೋ ಒಂದು ವ್ಯವಸ್ಥೆ ಮಾಡಿದೀವಿ ನಾವು. ಮಧ್ಯ ಅಡ್ಡ ಪೈಪ್ ಗಳನ್ನು ಕೂಡ ಹಾಕೊಂಡಿದ್ರ ಅಲ್ವಾ? ಅಡ್ಡ ಪೈಪ್ ಹಾಕಿದ್ವಿ ಸರ್. ಅಡ್ಡ ಪೈಪ್ ಅಂದ್ರೆ ಹಳ್ಳ ಅಡ್ಡ ಕಾಲುವೆಗಳಿದೆ, ಆ ಕಾಲುವೆ ನೀರು ಆ ಫಿಟ್ಗುಂಡಿ ಬಿದ್ದು ಫಿಟ್ಗುಂಡಿಯಿಂದ ಹಳ್ಳಕ್ಕೆ ಕೆರೆಗೆ ಹೋಗುತ್ತೆ. ಈಗ ಕಾಲುವೆನಲ್ಲಿ ನೀರು ಹೋಗೋದಕ್ಕೂ ಈ ಪೈಪ್ ಅಲ್ಲಿ ನೀರು ಹೋಗೋದಕ್ಕೂ ಏನ್ ವ್ಯತ್ಯಾಸ? ಕಾಲುವೆಲ್ ಹೋಗೋದಾದ್ರೆ ಅಕ್ಕಪಕ್ಕ ನೀರೆಲ್ಲ ಕುಡ್ಕೊಳ್ಳುತ್ತೆ. ಪ್ರತಿ ಕಾಲುವೆ ಅಂತ ಹೇಳಿದ್ರೆ ನಾವು ಪ್ರತಿ ಒಂದು ಗಿಡ ಬಿಟ್ಟು ಒಂದ್ ಗಿಡಕ್ಕೆ ಕಾಲುವೆ ತೊಡಬೇಕಾಗುತ್ತೆ. ತುಂಬಾ ನಾಲ್ಕು ಕಡೆ ಆದ್ರೂ ಶೀತ ಆಗುತ್ತೆ, ಇದು ಪೈಪ್ ಅಲ್ಲಿ ಆಗಲ್ಲ, ಪೈಪ್ ಅಲ್ಲಿ ಹೋಗ್ಲಾಗಿ ಶೀತ ಕಡಿಮೆ ಆಗುತ್ತೆ. ಹಾಗಾಗಿ ಪೈಪ್ ತುಂಬಾ ಸೂಕ್ತ ಅನ್ಸುತ್ತೆ ಸರ್. ಈ ಕಾಲುವೆ ತೆಗೆದು ಪೈಪ್ ಹಾಕಂತ ಸಂದರ್ಭದಲ್ಲಿ ಒಂದಷ್ಟು ಕಲ್ಲನ್ನ ಬಳಕೆ ಮಾಡಿದೀನಿ ಅಂತ ಹೇಳಿದ್ರಿ, ಬೋರ್ಡರ್ಸ್ ಕಲ್ಗಳನ್ನ, ಅದರನ್ನ ಹೇಗೆ ಬಳಕೆ ಮಾಡಿದಿರಾ? ಹೌದು, ನಾವು ಕಾಲುವೆ ತೋಡಿ ಪೈಪ್ ಉದ್ದಕ್ಕೆ ಹಾಕ್ಬೇಕಾದ್ರೆ ಹಳ್ಳಕ್ಕೆ ಮೇಲೆ ಕಾಡು ಜಲ್ಲಿ ಸಿಗುತ್ತೆ, ಆ ಕಾಡು ಜಲ್ಲಿನ ಪೈಪಿನ ಸುತ್ತ ಹಾಕಿದ್ವಿ. ಆ ಪೈಪಿನ ನೀರು ಅಲ್ದಲೆ ಕಾಡು ಜಲ್ಲಿ ಮುಖ ಏನ ಪೈಪಿನ ಸುತ್ತನೂ ನೀರು ಹೋಗುತ್ತೆ ಸರ್, ಚೆನ್ನಾಗಿದೆ ಅದೊಂದು. ಈಗ ಸ್ವಲ್ಪ ನೀರು ನಿಲ್ತಾ ಇಲ್ವಾ ತೋಟದಲ್ಲಿ? ನೀರು ನಿಲ್ತಾ ಇಲ್ಲ, ನೀರು ನಿಲ್ತಾ ಇಲ್ಲ. ನಾವು ಕನಿಷ್ಠ ಎಷ್ಟೇ ಮಳೆ ಆದ್ರೂ ಒಂದ್ 20 ದಿವಸ ಮಳೆ ಹೋಗ್ಬಿಟ್ರೆ ನಾವು ಕೆರೆ ತುಂಬಾ ನೀರಿದ್ರು ಕೂಡ ನಾವು ಮತ್ತೆ ನೀರು ಹಾಯಿಸಬೇಕಾಗುತ್ತೆ, ಅಷ್ಟೊಂದು ಒಣಗಿರುತ್ತೆ ತೋಟ, ತುಂಬಾ ಚೆನ್ನಾಗಿರುತ್ತೆ ಸರ್. ತೇವ ಆಗೋದಿಲ್ಲ, ಸ್ವಲ್ಪ ಕೂಡ ತೇವ ಆಗೋದಿಲ್ಲ, ತೇವ ಆಗೋದೇ ಇಲ್ಲ. ಎಷ್ಟು ವರ್ಷ ಆಯ್ತು ಈ ತರ ಮಾಡ್ಕೊಂಡು ನೀವು? ಸರ್ ನಾವು 8 ವರ್ಷ ಆಯ್ತು ಸರ್ ಹಾಕ್ಬಿಟ್ಟು. ಮೊದಲನೇ 2 ವರ್ಷ ಹಾಕಿರ್ಲಿಲ್ಲ, ಈಗ 10 ವರ್ಷ ಆಯ್ತು ತೋಟ ಮಾಡಿ. ಮೊದಲನೇ 2 ವರ್ಷ ತುಂಬಾ ಕಷ್ಟ ಆಯ್ತು ಸೀತ ಆಗ್ಬಿಟ್ಟು, 8 ವರ್ಷದಲ್ಲಿ ಮಾಡಿದೀವಿ, ಅದ್ರ ಸಮಸ್ಯೆನೇ ಇಲ್ಲ. ಈಗ ಈಗ 1 ಎಕರೆಗೆ ಎಷ್ಟು ಲೆಂತ್ ಪೈಪ್ ಅನ್ನ ಬಳಸಿದ್ರಿ? ಪಿವಿಸಿ ಪೈಪ್ ಗಳನ್ನ ಪಿವಿಸಿ 1 ಎಕರೆ ನಮ್ದು 400 ಅಡಿ ಪೈಪ್ ನ ಬಳಸಿದ್ವಿ ಸರ್. ಅದಕ್ಕೆ 400 ಅಡಿ ಪೈಪ್. ಎಷ್ಟು ಖರ್ಚು ಆಯ್ತು ನಿಮ್ಗೆಲ್ಲ ಮಾಡೋತ್ತಿಗೆ? ಸರ್ ಅವತ್ತು ನಿಮ್ಗೆ ಒಂದ್ 25-30 ಸಾವಿರ ರೂಪಾಯಿ ಆಯ್ತು ಅಷ್ಟೇ ಸರ್. ಫಿಟ್ ಗುಂಡಿ ಒಂದ್ 3 ಫಿಟ್ ಗುಂಡಿ ಮಾಡಿದ್ವಿ, ಒಂದೊಂದು ಫಿಟ್ ಗುಂಡಿಗೆ 4 ರಿಂಗ್ ಅಂತೆ, 3 ಫಿಟ್ ಗುಂಡಿಯಿಂದ ಅದೆಲ್ಲ ಸೇರಿ ಒಂದ್ 25-30 ಸಾವಿರ ರೂಪಾಯಿ ಖರ್ಚಾಯ್ತು ಅಷ್ಟೇ ಸರ್. ಹಾಗೆ ಈ ಫಿಟ್ ಗುಂಡಿ ಮಾಡೋದ್ರಿಂದ ಏನ್ ಅನುಕೂಲ ಮತ್ತೆ ಹೇಗ್ ಮಾಡಿದ್ರು ಫಿಟ್ ಗುಂಡಿನ? ಕಾಲುವೆಯಿಂದ ನೀರು ಫಿಟ್ ಗುಂಡಿ ಬಿದ್ರೆ ಫಿಟ್ ಗುಂಡಿಯಿಂದ ಮತ್ತೆ ನೇರವಾಗಿ ಹಳ್ಳಕ್ಕೆ ಹೋಗುತ್ತೆ, ಆಗ ನೀರು ಸಮಸ್ಯೆ ಆಗೋದಿಲ್ಲ ಸರ್, ಉಳಿಯೋದಿಲ್ಲ ಅಲ್ಲಿ. ಆ ಫಿಟ್ ಗುಂಡಿಯಿಂದ ನೇರವಾಗಿ ಹಳ್ಳಕ್ಕೆ ಹೋಗುತ್ತೆ. ಫಿಟ್ ಗುಂಡಿ ಎಷ್ಟು ಮಾಡಿದಿರಿ? ಫಿಟ್ ಗುಂಡಿ 3 ಮಾಡಿದ್ವಿ ಸರ್. 3 ಫಿಟ್ ಗುಂಡಿ ಮಾಡಿದಿರಿ? ಈಗ ಅಲ್ಲಲ್ಲೇ ಏರ್ ಪಾಸ್ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರ? ಹೌದು, ಏರ್ ಪಾಸ್ ಆಗೋದಕ್ಕೂ ಒಂದ್ 3 ಕಡೆ ಏರ್ ಪಾಸ್ ಆಗೋದಕ್ಕೆ ಮಾಡಿಕೊಂಡಿದ್ವಿ. ಏರ್ ಪಾಸ್ ಸ್ವಲ್ಪ ಬೆಳಗ್ಗೆ ಸಂಜೆ ನಾವು ಏನು ಅಂತ ಹೇಳಿದ್ರೆ ದಿವಸಕ್ಕೊಂದ್ಸಲ ನಾವು ಬೆಳಗ್ಗೆ ಎದ್ದೋಗಿ ಪೈಪ್ಗಳು ಕಟ್ಕೊಂಡಿದ್ಯಾ ಇಲ್ವಾ ಅದ್ ಸ್ವಲ್ಪ ಗಮನಿಸ್ಬಿಟ್ರೆ ಬೇರೆ ಏನಿಲ್ಲ ತೊಂದ್ರೆ ನೀರು ಹೋಗ್ತಾ ಇರುತ್ತೆ ಸರ್. ಬೇರೆ ಏನೆಲ್ಲ ನಿರ್ವಹಣಾ ಪದ್ಧತಿಗಳನ್ನ ಮಾಡ್ತೀರಾ ಅದ್ರಲ್ಲಿ? ಬೇರೆಲ್ಲ ನಿರ್ವಹಣೆ ಅಂದ್ರೆ ಸುತ್ತ ಸಿಲ್ವರ್ ಇದೆ, ಸಿಲ್ವರ್ ಗೆ ಈ ಪೈಪ್ ಏನಿದ್ಯೋ ಅದಕ್ಕೆ ನಿರ್ವಹಣೆ ಏನಾದ್ರು ಮಾಡ್ಬೇಕಾ? ಇಲ್ಲ ಸರ್, ನಿರ್ವಹಣೆ ಏನಿಲ್ಲ ಅದಕ್ಕೆ, ನಿರ್ವಹಣೆ ಇಲ್ಲ. ಬೆಳಗ್ಗೆ ಸ್ವಲ್ಪ ಮಳೆ ಆದ್ರೆ ಸಂಜೆ ಬೆಳಗ್ಗೆ ಸ್ವಲ್ಪ ಗಮನಿಸ್ತಾ ಇರ್ಬೇಕು ಅಷ್ಟೇ, ಪೈಪ್ ಏನಾದ್ರು ಕಟ್ಕೊಂಡಿದ್ಯಾ, ನೀರು ಏನಾದ್ರು ಹೋಗೋ ಜಾಗದಲ್ಲಿ ಶತೆಗಿತೆ ತುಂಬಿಕೊಂಡಿದ್ಯಾ ಅಂತೇಳಿ, ಅದ್ಬಿಟ್ಟು ನಿರ್ವಹಣೆ ಖರ್ಚೆ ಬರಲ್ಲ ಸರ್. ಅದು ಈಗ ಅದೇ ಬರೀ ಕಾಲುವೆ ಆಗಿದ್ರೆ? ಕಾಲುವೆ ಆಗಿದೆ, ಪ್ರತಿ ವರ್ಷ ನಾವು ಕಾಲು ಸೋಸ್ಬೇಕಾಗಿತ್ತು, ಲೇಬರ್ ಸಮಸ್ಯೆ, ಶೀತ ತಡೆಗಾಗ್ತಾ ಇರಲಿಲ್ಲ ನಾವು ಕಾಲುವೆ ಈ ಪೈಪಿನ ಮುಖ್ಯ ನಾವು ಅಷ್ಟು ಕಾಲುವಿನಲ್ಲಿ ಶೀತ ತಡೆಯಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಸರ್. ಈಗ ಆ ತರದೇನ್ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ ಸರ್. ಈಗ ಒಂದ್ಸಾರಿ ನೀವು ಒಂದ್ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿ ಆ ತರದ ಒಂದು ಸುಧಾರಿತವಾದಂತ ಕಾಲುವೆ ಮಾಡ್ಕೊಬಿಟ್ರೆ ಇನ್ನ ಸುಮಾರು ವರ್ಷಗಳ ಕಾಲ ಅದು ನಿಮಗೆ ನೆರವಾಗುತ್ತೆ. ಹೌದೌದು, ತುಂಬಾ ನೆರವಾಗಿದೆ ಸರ್. ಅದನ್ನ ನಾನು ಮಾಡಿರೋ ಮಾದರಿನ ಸುಮಾರು ಜನಕ್ಕೆ ಒಬ್ಬೊಬ್ಬರಿಗೆ ಗೊತ್ತಾಗ್ಬಿಟ್ಟು ಸುಮಾರು ಜನ ವರ್ಷಕ್ಕೊಬ್ರು 4 ಜನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾವು ಈ ರೀತಿ ಮಾಡ್ಬೇಕಪ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳೋಗ್ತಾ ಇರ್ತಾರೆ ಸರ್. ಅದ್ ಮಾಡ್ಕೊಂಡ್ ಮೇಲೆ ತೋಟ ಹೇಗೆ ಸುಧಾರಿಸ್ತು? ಅದೇ ಶೀತ ಆಗೋದ್ ಕಡಿಮೆ ಆಯ್ತು ನಮಗೂ. ಒಳಗಡೆ ಏನು ಅಡಿಕೆ ಬೀಳ್ಸಕ್ ಬಂದಾಗ್ಲೂ ಶೀತ ಮುಂಚೆ ಎಲ್ಲ, ಈಗ ಏನಿಲ್ಲ, ಎಲ್ಲ ಹೊರಗಡೆ ಎಷ್ಟು ಅಕ್ಕಪಕ್ಕ ಗದ್ದೆಗಳೆಲ್ಲ ನೀರಿದ್ರು ಕೂಡ ನಮ್ ತೋಟದಲ್ಲಿ ಸ್ವಲ್ಪ ನೀರ್ ನಿಂತಿರಲ್ಲ ಸರ್. ಸ್ವಲ್ಪ ನೀರ್ ನಿಲ್ಲಲ್ಲ, ಯಾವಾಗ್ಲೂ ಕೂಡ ಎಷ್ಟು ಹದ ಬೇಕೋ ಅಷ್ಟು ಇರುತ್ತೆ. ಇನ್ನು ಉಳಿದಂತೆ ಎಷ್ಟು ಹೆಚ್ಚುವರಿ ನೀರ್ ಏನ್ ಬರುತ್ತೋ ಅದು ಹೋಗ್ತಾ ಇರುತ್ತೆ. ಹೋಗ್ತಾ ಇರುತ್ತೆ ಸರ್. ವರ್ಷ ಪೂರ್ತಿ ನೀರ್ ಹೋಗುತ್ತಾ ಹೇಗೆ? ಈ ಮಳೆಗಾಲದಲ್ಲಿ ಜನವರಿ ಫೆಬ್ರವರಿ ತನಕ ಹೋಗುತ್ತೆ ಸರ್. ಇನ್ ಮಾರ್ಚ್ ಏಪ್ರಿಲ್ ಕೆರೆಗೆ ಒಂದ್ 1/2 ಕೆರೆಗಿಂತ ಸ್ವಲ್ಪ ಕಮ್ಮಿ ಬಂದಾಗ ನೀರು ಒಂದ್ 2 ತಿಂಗಳು ಹೋಗಲ್ಲ ಸರ್. ಆಗ ನಾವೇನ್ ಮಾಡ್ತೀವಿ, ಸ್ವಲ್ಪ ಹೊರಡೆ ಕ್ಯಾಪ್ ಕೀಪ್ ಹಾಕೊಂಡು ಕ್ಯಾಪ್ ನ ಅವಶ್ಯಕತೆ ಇರಲ್ಲ ಒಂದ್ 2 ತಿಂಗಳು, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು. ಇನ್ ಉಳಿದಂತೆ ತುಂಬಾ ನೀರು ಹೋಗ್ತಾನೆ ಇರುತ್ತೆ ಯಾವಾಗ್ಲೂ. ಈ ಕ್ಯಾಪ್ ಹಾಕೋದ್ರಿಂದ ಏನ್ ಅನುಕೂಲ? ಕ್ಯಾಪ್ ಹಾಕೋದ್ರಿಂದ ಅದೇ ಶೀತ ಹೊರಡೆ ನೀರ್ ನಾವೇನ ಆಯ್ ನೀರ್ ಬಿಟ್ರೆ ನಮ್ಮ ಬೇಸಿಗೆ ಕಾಲದಲ್ಲಿ ನೀರ್ ನಾವು ಹೊಸ್ತಾ ಬಿಡ್ಬೇಕಾಗುತ್ತೆ, ಆ ನೀರ್ ಹೊರಡೆ ಹೋಗದೆ ಇರೋ ರೀತಿಯಲ್ಲಿ ನಾವು ಕ್ಯಾಪ್ ಹಾಕೊಳ್ತೀವಿ ಹೊರಡೆ ಹೋಗದೆ ಇರೋ ರೀತಿಯಲ್ಲಿ. ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ? ಬೋರ್ವೆಲ್ ಇದೆ ಸರ್ ನಮ್ದು. ಬೋರ್ವೆಲ್ ಇದೆ, ನೀರಿನ ಅಗತ್ಯ ಇದ್ದಾಗ ಬೋರ್ವೆಲ್ ಮೂಲಕ ನೀರ್ ಹಾಯಿಸ್ಕೊಳ್ತೀರಿ? ಹೌದೌದು, ನಾವು ಬೋರ್ವೆಲ್ ಇದೆ ಅಂತ ಹೇಳಿದ್ರೆ ಒಂದ್ ಬೇಕು ಅಂತ ಹಾಕೊಂಡಿದೀವಿ. ನಮ್ಗೇನು ಒಂದು ಮಾರ್ಚ್ ಏಪ್ರಿಲ್ 2 ತಿಂಗಳಲ್ಲಿ ಮಾತ್ರ ನಾವು ಬೋರ್ ಉಪಯೋಗಿಸ್ಕೊಳ್ತೀವಿ, ಮತ್ತೆ ಪೂರ್ತಿ ವರ್ಷ 9 ಕಾಲ ನಮಗೆ ಕೆರೆ ಮೇಲಿರಲಾಗಿ ಜಾಸ್ತಿ ಏನ್ ಬೋರ್ ಉಪಯೋಗಿಸ್ತಾ ಇಲ್ಲ ಸರ್ ನಾವು. ಅಡಿಕೆಗೆ ಬೇರೆ ಏನೆಲ್ಲ ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ? ಅಡಿಕೆಗೆ ಕೆಲಸ ಅಂತ ಹೇಳಿದ್ರೆ ಸ್ವಲ್ಪ ಬೇಸಿಗೆನಲ್ಲಿ ಸ್ವಲ್ಪ ಕಳೆ ಮೇಂಟೈನ್ ಮಾಡ್ಕೊಳ್ತೀವಿ, ಸ್ವಲ್ಪ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ರಾಸಾಯನಿಕ ಗೊಬ್ಬರ ಹಾಕಿಲ್ಲ ನಾವು ಇದುವರೆಗೂ, ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ, ಮತ್ತೆ ವರ್ಷಕ್ಕೊಂದು 3-4 ಸರಿ ಜೀವಾಮೃತ ಮಾಡಾಕ್ತಿವಿ, ಅಷ್ಟು ಮಾಡ್ತೀವಿ ಸರ್ ಅಷ್ಟೇ. ಇನ್ನೇನು ಬೇರೆ ವಿಶೇಷವಾಗಿ ಇನ್ನೇನು ಮಾಡಕ್ ಹೋಗಲ್ಲ. ಏನು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರ ಹೇಗೆ? ಹೌದು ಸರ್, ಒಂದು 6-7 ವರ್ಷದ ಹಿಂದೆ ಸ್ವಲ್ಪ ಬರಗಾಲ ಅಂತ ಬಂದಿತ್ತು, ಆಗ ಸ್ವಲ್ಪ ಬೋರ್ ಸ್ವಲ್ಪ ಕಡಿಮೆ ನೀರು ಇದ್ಲಾಗಿ ಡ್ರಿಪ್ ಮುಖಾಂತರ ನೀರನ್ನ ಹಾಯಿಸ್ತಾ ಇದ್ವಿ, ಆಗ್ಲೂ ತೊಂದರೆ ಆಗಿಲ್ಲ ಸರ್ ನಮಗೆ. ನೀರಿಂದ ಏನ್ ಸಮಸ್ಯೆ ಆಗೋದಿಲ್ಲ? ಸಮಸ್ಯೆ ಆಗೋದಿಲ್ಲ. ಜೀವಾಮೃತ ಕೊಡೋದ್ರಿಂದ ಏನ್ ಅನುಕೂಲ? ಜೀವಾಮೃತ ಕೊಡೋದ್ರಿಂದ ಎಲ್ಲ ಪೋಷಕಾಂಶಗಳು ಕೂಡ ಅದ್ರಲ್ಲಿ ದೊರೆಯುತ್ತೆ. ಜೀವಾಮೃತ ಅಂದ್ರೆ ನಮ್ಮಲ್ಲೇ ಎಲ್ಲ ಅದಕ್ಕೆ ಬೇಕಾಗುವ ಸಲಕರಣೆಗಳು ನಮ್ಮಲ್ಲೇ ದೊರೆಯೋದ್ರಿಂದ ನಾವು ಹೊರಡಿಂದ ಏನು ತರೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಒಂದ್ 2 kg ಬೆಲ್ಲ, ಒಂದ್ ಡ್ರಮ್ಗೆ ಒಂದ್ 2 kg ದುದ್ದಿಲ್ಲ ಹಿಟ್ಟು, ಒಂದ್ 2 ಬಿಟ್ರೆ 400-500 ರೂಪಾಯಿ ಖರ್ಚಿಗೆ ಇಡೀ ತೋಟಕ್ಕೆಲ್ಲ ಒಂದ್ಸರಿ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಸರ್. ಅದು ಎಷ್ಟು ದಿವಸಕ್ಕೊಂದ್ಸರಿ ಮಾಡ್ತೀರ ಅದನ್ನ? ಅದೊಂದ್ 3 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ 4 ಸರಿ ಹಾಕ್ತೀನಿ ಸರ್. ವರ್ಷಕ್ಕೊಂದ್ 4 ಸರಿ ಕೊಟ್ಟರೆ ಸಾಕಾಗುತ್ತೆ. ಸಾಕಾಗುತ್ತೆ. ಇಳುವರಿ ಹೇಗ್ ಬರ್ತಾ ಇದೆ ಅಡಿಕೆದು? ಅಡಿಕೆ ಈಗ ಅದೇ 10 ವರ್ಷದ ಗಿಡ ಆದ್ರಿಂದ 38-40 ಕ್ವಿಂಟಲ್ ತನಕ ಬರ್ತಾ ಇದೆ. ಈಗ ಮುಂದಿನ ಇನ್ನೂ ಜಾಸ್ತಿ ಆಗೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಈಗ 10 ವರ್ಷ ಆಗಿರೋದ್ರಿಂದ ಅಷ್ಟು ಬರ್ತಾ ಇದೆ. ಒಂದು 3-4-5 ವರ್ಷ ಆಯ್ತಾ ಫಸಲು ಶುರುವಾಗಿ? ಹೌದು ಸರ್, 4 ವರ್ಷದಿಂದ ಬಂತು. ಮೊದಲು ಒಂದ್ 20 ಕ್ವಿಂಟಲ್ ಬಂತು, ಆಮೇಲೆ ಪ್ರತಿ ವರ್ಷ ಒಂದ್ 5-7 ಕ್ವಿಂಟಲ್ ಜಾಸ್ತಿ ಆಗ್ಬಿಟ್ಟು ಈ ಸರ್ ಒಂದ್ 40 ಕ್ವಿಂಟಲ್ ತನಕ ಆಗಿದೆ ಸರ್. ಭತ್ತಕ್ಕಿಂತಲೂ ಉತ್ತಮ ಅಂತ ಅನ್ಸುತ್ತ ಅಡಿಕೆ ಬೆಳೆ? ತುಂಬಾ ಉತ್ತಮ ಸರ್, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋಗೆ ಇಲ್ಲ. ಹೌದೌದು, ನಮ್ ಸ್ನೇಹಿತರೆ ಬಂದು ಹಾಗೆ ಹೇಳಿದ್ರು, ಏನಪ್ಪ ನೀನು ಎಲ್ಲ ಹಿಂಗೆ ಕಾರ್ಮಿಕರ ಅವಲಂಬನೆ ಮಾಡಿ ಭತ್ತ ಬೆಳಿತೀಯ, ಎಷ್ಟು ಭತ್ತ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ಎಷ್ಟು ಉಳಿಯುತ್ತೆ ನಿನಗೆ ಅಂತೇಳಿ. ನನಗೂ ಹೌದು ಅನಿಸ್ತು. ಕೊನೆಗೆ ಆ ಟೈಮಲ್ಲಿ ನಾನು ಹಾಲು ಜಾಸ್ತಿ ಆಗ್ತಾ ಇದ್ದೆ, ನನಗೆ ಹುಲ್ಲಿನ ಅವಶ್ಯಕತೆ ತುಂಬಾ ಇತ್ತು. ಆಗ ಎಲ್ಲ ಖರ್ಚಿಗೂ ಭತ್ತಕ್ಕೂ ಸರಿಯಾಗ್ಬಿಟ್ಟು ಹುಲ್ಲೊಂದು ಖುಷಿಯಾಗಿ ಹುಲ್ಲು ಉಳಿಯುತ್ತೆ ಅಂತ ಹೇಳಿದೆ. ಆಯ್ತು, 1 ಎಕರೆಗೆ 80 ಹುಲ್ಲಾಗುತ್ತೆ, 100 ರೂಪಾಯಿ 1.5 ಹುಲ್ಲಾದ್ರು ಕೂಡ 8,000 ರೂಪಾಯಿಯಲ್ಲಿ ಮುಗಿವಾಗುತ್ತೆ ನಿನ್ನ ಹುಲ್ಲು. 8,000 ರೂಪಾಯಿಗೋಸ್ಕರ ವರ್ಷ ಎಲ್ಲ ನೀನು ಗದ್ದೆ ಬೆಳೆದು ಏನ್ ಸಾಧನೆ ಮಾಡ್ತೀಯ, ಅಡಿಕೆ ಕೂರಿಸು, ನಿನಗೂ ಮಾಡಕ್ಕೆ ಕಷ್ಟ ಆಗ್ಲಾಗಿ ನಿನ್ ವಯಸ್ಸಾದ ಕಾಲದಲ್ಲಿ ನಿನಗೊಂದು ಶಕ್ತಿ ಇರುತ್ತೆ, ಕಾರ್ಮಿಕರ ಅವಲಂಬನೆ ಇರಲ್ಲ, ಸ್ವಂತ ಇವತ್ತೆಲ್ಲ ನಾಳೆ ನೀನ್ ಮಾಡ್ಕೊಂಡು ಹೋದ್ರು ಅನುಕೂಲ ಆಗುತ್ತೆ ಅಂತೇಳಿ ಅಡಿಕೆ ಕೂರಿಸಿದೀನಿ. ಚೆನ್ನಾಗಿದೆ ಸರ್. ಈಗ ತೋಟದ ಕೆಲಸ ಎಲ್ಲ ನೀವೇ ಮಾಡ್ಕೊಳ್ತೀರಾ? ನಾನೇ ಮಾಡ್ಕೊಳ್ತೀನಿ, ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ತುಂಬಾ ಕಡಿಮೆ ಕಾರ್ಮಿಕರ ಅವಲಂಬನೆ, ನಮ್ ಕೆಲಸ ನಾವೇ ಮಾಡ್ಕೊಂಡು ಹೋಗ್ತೀವಿ ಸರ್. ಕಾರ್ಮಿಕರ ಅವಲಂಬನೆ ಅಂತ ಅಂದ್ರೆ ಎಂತ ಕೆಲಸಕ್ಕೆ ಅವಲಂಬಿಸ್ತೀರಿ? ಕಾರ್ಮಿಕರ ಅವಲಂಬನೆ ಮಾಡ್ಕೊಂಡೇ ಇಲ್ಲ ಸದ್ಯಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯ ಗೊಬ್ಬರ ಅಂತ ಹೇಳಿದ್ರೆ ಕುರಿ ಗೊಬ್ಬರ ಚೀಲದಲ್ಲಿ ಬರುತ್ತೆ, ನಾನೇ ಸಾಕ್ಸ್ಕೊಂಡ್ಬಿಟ್ಟು ನಾನೇ ಚೀಲದಲ್ಲಿ ತಗೊಂಡೋಗಿ ಹಾಕ್ತೀನಿ. ಕೊಟ್ಟಿಗೆ ಗೊಬ್ಬರ ಏರಿಸಿದಾಗ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕೋದಕ್ಕೆ ಉಪಯೋಗಿಸ್ತೀನಿ, ಅದ್ ಬಿಟ್ರೆ ಬೇರೆ ಯಾವ ಕೆಲಸಕ್ಕೂ ಉಪಯೋಗಿಸ್ಕೊಳಲ್ಲ ಸರ್. ಉಳುಮೆ ಮಾಡ್ತಾ ಇಲ್ಲ ಅಲ್ವಾ? ಉಳುಮೆ ಮಾಡ್ತಾ ಇಲ್ಲ, ಉಳುಮೆ ಮಾಡಿಲ್ಲ. ಯಾಕೆ ಉಳುಮೆ ಮಾಡ್ತಿಲ್ಲ? ಹಿಂದೆಲ್ಲ ಉಳುಮೆ ಮಾಡ್ಬೇಕು ಅಂದ್ರೆ ಅದು ಇತ್ತೀಚಿನ ಆಧುನಿಕವಾಗಿ ಅಂತೂ ಉಳುಮೆ ಮಾಡಬಾರ್ದು, ಬೇರೆ ಅರಿಬಾರ್ದು ಅಂತಾರೆ. ಒಟ್ಟಿನಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಉಳುಮೆ ಮಾಡಲಾಗಿ. ಅದರಿಂದ ಹಾಗೇನೆ ಉಳುಮೆ ಇಲ್ಲದೆ ಹಳ ಹೊಡೆಯೋ ಮಿಷಿನ್ ಅಲ್ಲಿ ಹಳ ಹೊಡ್ಕೊಂಡ್ಬಿಟ್ಟು ಮೇಂಟೈನ್ ಮಾಡ್ತಾ ಇದೀವಿ ಸರ್. ಹಸಿರಲ್ಲ ಗೊಬ್ಬರ ಏನಾದ್ರು ಮಾಡ್ಕೊಳ್ತೀರಾ? ಹಸಿರಲ್ಲೇ ಅದು ಬೆಳೆಯುತ್ತಲ್ಲ, ಒಂದ್ 3-4 ತಿಂಗಳಿಗೆ ಒಂದ್ಸರಿ ಬೆಳೆಯುತ್ತೆ, ಭೂಮಿ ಫಲವತ್ತಾಗಿರೋದ್ರಿಂದ ಕಳೆದೂ ಚೆನ್ನಾಗಿ ಬರುತ್ತೆ. ಹಂಗಾಗಿ 3-4 ತಿಂಗಳಿಗೆ ಒಂದ್ಸರಿ ನಾವು ಅದನ್ನ ಹಳ ಹೊಡೆಯ ಮಿಷಿನ್ ಅಲ್ಲಿ ಹೊಡೆದ್ಬಿಟ್ಟು ಹಸಿರಲ್ಲಿ ಗೊಬ್ಬರ ಜಾಸ್ತಿ ಉಪಯೋಗ ಆಗುತ್ತೆ. ಅಂತ ಅಂದ್ರೆ ಈಗ ಮಲ್ಚಿಂಗ್ ಅಂತ ಹೇಳಿ ಏನ್ ಮಾಡಕ್ ಹೋಗೋದಿಲ್ಲ, ಕಳೆ ಹೊಡೆದು ಅಲ್ಲೇ ಬಿಡ್ತೀವಿ, ಕಳೆ ಹೊಡೆದಲ್ಲೇ ಬಿಡ್ತೀವಿ ಸರ್. ಅದೆಲ್ಲವೂ ಕೂಡ ಕರ್ಕೊಂಡು ಒಳ್ಳೆ ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ. ತೋಟದಲ್ಲಿ ಅಂತರ್ ಬೆಳೆಯಾಗಿ ಇನ್ನೇನೇನು ಹಾಕೊಂಡಿದ್ದೀರಿ? ಅಂತರ್ ಬೆಳೆಯಾಗಿ ಸ್ವಲ್ಪ ಕಾಫಿ ಇದೆ ಮನೆ ಬಳಕೆಗೆ, ಸುತ್ತ ಮೆಣಸಿದೆ, ಮತ್ತಿನ್ನ ಸಣ್ಣ ಪುಟ್ಟದು ಅಂತ ಹೇಳಿದ್ರೆ ನಿಂಬೆ ಇದೆ, ಎಳ್ಳಿ ಇದೆ, ಚಕ್ರಮಣಿ ಗಿಡ ಇದೆ, ಮಾವಿನ ಗಿಡ, ಚಕ್ಕೆ ಗಿಡ, ಈಗ ಹಲವಾರು ರೀತಿ ಗಿಡಗಳೆಲ್ಲ ಇದೆ ಸರ್. ಎಲ್ಲ ಮನೆ ಬಳಕೆಗೆ ಆಗುತ್ತಾ? ಬಾಳೆ ಇದೆ, ಮನೆ ಬಳಕೆಗೆಲ್ಲ ಬಾಳೆ ಸಿಗುತ್ತೆ, ಎಲ್ಲ ಮನೆ ಬಳಕೆಗೆ ತೊಂದರೆ ಇಲ್ಲದೆ ಎಲ್ಲ ಸಿಗ್ತಾ ಇದೆ ಸರ್. ಇದ್ರ ಜೊತೆಗೆ ಉಪಕಸಬಾಗಿ ಒಂದಷ್ಟು ದನಗಳನ್ನು ಸಾಕೊಂಡಿದ್ದೀರಿ, ಮತ್ತೆ ಮೇಕೆಯನ್ನು ಕೂಡ ಸಾಕಾಣಿಕೆಯನ್ನ ಮಾಡ್ತೀರಿ. ಹಸುಗಳು ಎಷ್ಟಿದ್ದಾವೆ? ಹಸುಗಳು 1-2 ಇದೆ ಸರ್ ನಮ್ದು, ಮೇಕೆನು 1-2 ಇದೆ. ಉಪಕಸಬಾಗಿ ನಾವು ಪ್ರತಿದಿನ ತೋಟಕ್ಕೆ ಹೋಗಿ ಬರಲಾಗಿ, ಅಲ್ಲಿ ಬರ್ಬೇಕಾದ್ರೆ ಮೇಕೆಗೆ ಸೊಪ್ಪು, ಇನ್ನ ಬೇರೆ ಒಂದ್ ಸ್ವಲ್ಪ ಜಮೀನಿದೆ, ನಾವು ಮನೆಯಲ್ಲಿ ಒಂದು ಹಸು ಇರಬೇಕು ಅಂತ ಹೇಳ್ಬಿಟ್ಟು 1-2 ಹಸುಗಳನ್ನ ಸಾಕೊಂಡಿದೀವಿ. ಚೆನ್ನಾಗಿದೆ ಸರ್ ಜೀವನ. ಯಾರು ಹಸುಗಳನ್ನ ನೋಡ್ಕೊಳ್ಳೋದು? ಹಸುಗಳು ನಾವೇ ನೋಡ್ಕೊಂಡು ಹೋಗ್ತೀವಿ, ಹೊರಗಡೆ ಮೇಯ್ಸೋದಕ್ಕೆ ಬಿಡಲ್ಲ, ಮನೆಯಲ್ಲೇ ಕಟ್ಟಾಕೊಂಡು ಅದಕ್ಕೆ ಬೇಕಾದಂತ ಹುಲ್ನ ಬೆಳ್ಕೊಂಡ್ಬಿಟ್ಟು ಪ್ರತಿ ದಿವಸ ತಂದು ಹಾಕೊಂಡು ಮನೇಲೆ ಮೇಂಟೈನ್ ಮಾಡ್ತೀವಿ, ಹೊರಗಡೆ ಬಿಡಲ್ಲ ಸರ್ ಹಸುನ. ಒಂದ್ ಕಾಲದಲ್ಲಿ 60-70 ಲೀಟರ್ ಹಾಲಾಗ್ತದೆ ಅಂತ ಹೇಳಿದ್ರಿ, ಈಗ ಯಾಕೆ ಹಸುಗಳ ಸಂಖ್ಯೆ ಕಡಿಮೆ ಆಯ್ತು? ಹಿಂದೆ ಮಕ್ಕಳೆಲ್ಲ ಇದ್ರು ಮನೆ ತುಂಬಾ, ಮಕ್ಕಳೆಲ್ಲ ಸಪೋರ್ಟ್ ಮಾಡೋರು, ನಾವು ಎಷ್ಟು ಹೊರಗಡೆ ಮೇವು ತಂದು ಹಾಕಿದ್ರೆ ಮನೇಲಿ ಹಾಲು ಕರೆಯೋದಕ್ಕಾಗ್ಲಿ ಮತ್ತೆಲ್ಲ ಮಕ್ಕಳು ಶಕ್ತಿಯುತವಾಗಿದ್ದು ಎಲ್ಲ ಮಾಡ್ಕೊಂಡು ಹೋಗರು. ಈಗ ಎಲ್ಲ ಮಕ್ಕಳೆಲ್ಲ ಹೊರಗೆ ಹೋದ್ಮೇಲೆ ನಮಗೂ ಈಗ ಅವೆಲ್ಲ ತುಂಬಾ ಕಷ್ಟ ಅನ್ಸುತ್ತೆ, ಹಾಗಾಗಿ ಈಗ 1-2 ಹಸುಗಳು ಮಾತ್ರ ಇಟ್ಕೊಂಡಿದೀವಿ, ಅದನ್ನ ನಾವೇ ನಿಭಾಯಿಸ್ಕೊಂಡು ಹೋಗ್ತೀವಿ, ನಾವೇ ಹಾಲು ಕರೆಯೋದು, ಮನೆಗೆ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಡೈರಿಗೂ ಹಾಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಸರ್. ಮೇಕೆಗಳ ಸಾಕಾಣಿಕೆಯನ್ನು ಕೂಡ ಮಾಡ್ತಿದ್ರಿ? ಹೌದು ಸರ್, ಮೇಕೆನೂ 1-2 ಇಟ್ಕೊಂಡಿರ್ತೀವಿ, ದನಿ ಹಾಕೋ ಸೊಪ್ಪೆ ಹುಲ್ಲು ಅದಕ್ಕೂ ಆಗುತ್ತೆ, ಹಗಲು ಸೊಪ್ಪು ಹಾಕೊಂಡ್ಬಿಟ್ಟು ಸಂಜೆ ಟೈಮ್ ಸ್ವಲ್ಪ ತಿಂಡಿ ಕೊಡ್ತೀವಿ ಅದಕ್ಕೆ, ಮನೇಲೆ ಇರುತ್ತೆ ಅದು, ಚೆನ್ನಾಗಿರುತ್ತೆ ಸರ್. ಅದು ಒಂದು ಉಕಸವಾಗಿ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಸಾಮಾನ್ಯವಾಗಿ ಯಾವಾಗ ನೀವು ಮೇಕೆಗಳನ್ನ ತಂದು ಬಿಟ್ಕೊಳ್ತೀರಾ, ಮತ್ತೆ ಮಾರಾಟ ಯಾವಾಗ ಮಾಡ್ತೀರಿ? ಸಾಮಾನ್ಯವಾಗಿ ನಾವು ಅದು ಕಟಾವಿಗೆ ಬಂದಾಗ ತಗೊಂಡ್ಬರ್ತೀವಿ, ಎಲ್ಲಾ ಟೈಮಲ್ಲಿ ಸಿಗುತ್ತೆ ಮೇಕೆಗಳು, ಆದ್ರೆ ದೀಪಾವಳಿ ಟೈಮ್ನಲ್ಲಿ ತಂದಿದ್ದು ಕಳಿಸರಿ, ತೊಂದರೆ ಇಲ್ಲ. 20-30 ಕೆಜಿ ಮೇಲ್ ಬಂದಾಗ ಅಥವಾ ಯಾವ್ದಾದ್ರು ಹಬ್ಬ ಹುಣ್ಣಿಮೆಗಳಲ್ಲಿ ಸೀಸನ್ ಅಲ್ಲಿ ಅದನ್ನ ಮಾರಾಟ ಮಾಡ್ತೀವಿ ಸರ್. ಮೇಕೆ ಸಾಕಾಣಿಕೆ ಲಾಭದಾಯಕವ? ತುಂಬಾ ಲಾಭದಾಯಕ ಸರ್, ಅವೆಲ್ಲ ಕಣ್ಣಿಗೆ ಒಂದ್ಸರಿ ಕಾಣಲ್ಲ, ಅದಕ್ಕೇನು ಖರ್ಚೇನು ಜಾಸ್ತಿ ಬರಲ್ಲ. ಹೊರಡೆ ತೋಟಕ್ಕೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ಅದಿದು ಸೊಪ್ಪು ತಂದು ಅಥವಾ ಹಸುಗಳ ತರ ಉಲ್ನೆ ಆಗುತ್ತೆ, ಖರ್ಚೇನು ಬರಲ್ಲ, ಹಾಗಾಗಿ ಅದೇ ಇರುತ್ತೆ ಸರ್. ಅದರಲ್ಲಿ ಎಷ್ಟಕ್ಕೆ ಖರೀದಿ ಮಾಡ್ತೀರಾ ಮತ್ತೆ ಹೇಗೆ ಅದನ್ನ ಮಾರಾಟ ಮಾಡ್ತೀರಾ? ನಾವು ಜೊತೆ ತರಬೇಕಾದ್ರೆ ಒಂದು 10-12 ಸಾವಿರ ಜೊತೆಗೆ ತಂದಿದ್ವಿ. ಈ ಒಂದು 6-7 ತಿಂಗಳಿಗೆ ಅದೊಂದು 20-25 ಕೆಜಿ ತನಕ ಬಂದಿದೆ. ಈ ಒಂದು 25-30 ಸಾವಿರ ರೂಪಾಯಿ ತನಕ ಹೋಗುತ್ತೆ ಒಂದು 6-7 ತಿಂಗಳಿಗೆ. ಹಂಗಂತ ಹೇಳಿದ್ರೆ ಲಾಭದಾಯಕನೇ ಅನ್ಸುತ್ತೆ ಸರ್. ಪ್ರತಿ ವರ್ಷ 2-2 ಸಾಕತ್ತೀರಾ? 2-2 ಸರ್, ಕೊಟ್ಟಿಗೆ ತುಂಬಾ ಚಿಕ್ಕದಾಗಲಾಗಿ 2 ಮಾರಿದ್ಮೇಲೆ ಮತ್ತೆ 2 ತಗೊಂಡು ಬಿಟ್ಕೊಳ್ತೀವಿ. ಒಂದು 2-2 ಮತ್ತೆ ಹಸುಗಳಿಗೆ ಅಷ್ಟು ಕೊಟ್ಟಿಗೆ ಇದೆ, ಅಷ್ಟಕ್ಕೂ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಹಸುಗಳನ್ನ ಮತ್ತೆ ಮೇಕೆಗಳನ್ನ ಎಲ್ಲ ನೋಡ್ಕೊಳ್ಳೋದು ನಿರ್ವಹಣೆ ಮಾಡೋದು ಕಠಿಣ ಅಂತ ಅನ್ಸುತ್ತಾ ಹೇಗೆ? ಇಲ್ಲ ಇಲ್ಲ ಸರ್, ಕಠಿಣ ಅನ್ಸಲ್ಲ. ನಮ್ಮ ಮನೆಯವರು ಇದಾರೆ, ಅವರು ನಾವಿಲ್ಲ ಟೈಮ್ನಲ್ಲೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಫ್ಲೋರ್ ಮಿಲ್ ಇದೆ, ಅವ್ರ ಮಿಲ್ ಬಿಟ್ಕೊಳ್ತಾರೆ. ನಾವಿಲ್ಲ ಟೈಮ್ನಲ್ಲೆಲ್ಲ ಅವರು ದನ ಕರಿಗೆಲ್ಲ ನೋಡ್ಕೊಂಡು ಮೇವ್ ಹಾಕೊಂಡು ಅವ್ರ ಮನೇಲಿ ಸ್ವಲ್ಪ ಸಪೋರ್ಟ್ ಆಗಿರೋದಾಗಿ ಏನ್ ತೊಂದರೆ ಇಲ್ಲ ಸರ್, ಮಾಡ್ಕೊಂಡು ಹೋಗ್ಬಹುದು. ಹಿಟ್ಟಿನ ಗಿರಣಿ ಈಗಲೂ ಇದೆ ಅಲ್ವಾ? ಹಿಟ್ಟಿನ ಗಿರಣಿ ಈಗಲೂ ಇದೆ ನಮ್ದು, ಆದ್ರೆ ಆಗ್ನಷ್ಟು ಕೆಲಸ ಇಲ್ಲ. ಎಲ್ಲ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿದೆ, ಎಲ್ಲ ವಲಸೆ ಹೋಗಿದ್ದಾರೆ ನಗರಕ್ಕೆ. ಹಾಗಾಗಿ ಹಿಂದೆ 150-200 ಮನೆಗೆ ಅರ್ಧಕ್ಕರ್ಧ ಮನೆಯವರು ವಾರಕ್ಕೊಂದು ಚೀಲ ರಾಗಿ ಬಿಡಿಸೋರು. ಈಗ ಅಂತರ್ ಮನೆಯಲ್ಲಿ ಕೇವಲ ಒಂದ್ 1 ತಿಂಗಳಿಗೆಲ್ಲ 10 ಸಾವಿರ ರಾಗಿ ಬಿಡಿಸಲ್ಲ. ಈಗ ಎಲ್ಲ ಅಕ್ಕಿ ಅಕ್ಕಿ ಅಂತಕೊಂಡು ಸರ್ನೆ ದೋಸೆ ಆಗ್ತದೆ ಜಲ್ದಿ ಚಿತ್ರನ್ನ ಬಾತು ಪಲಾವ್ ಇಡ್ಲಿಗೆ ಅಂತ ಹೇಳ್ಕೊಂಡು ರಾಗಿ ಮುದ್ದೆ ತಿನ್ನೋರು, ರಾಗಿ ಉಪಯೋಗಿಸೋರ ಸಂಖ್ಯೆನೇ ಗ್ರಾಮಾಂತರದಲ್ಲಿ ಕಡಿಮೆ ಆಗಿದೆ. ಅದೇ ಟೌನ್ ಅಲ್ಲಿ ಈಗ ರಾಗಿ ಉಪಯೋಗಿಸೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ ಮಿಲ್ಗಳಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೇಕು ಕೆಲಸ. ಈಗ ಹೇಗೆ ಪ್ರಾರಂಭ ಮಾಡಿದ್ರಿ ಹಿಟ್ಟಿನ ಗಿರಣಿಯನ್ನ? ಹೇಗೆ ಪ್ರಾರಂಭ ಮಾಡಿದ್ವಿ ಅಂದ್ರೆ, ನಮ್ಮ ಮೂಲ ನಮ್ದು ಇದ್ದಿದ್ದೆ ಜಮೀನಿಗಿಂತಲೂ ಹಿಟ್ಟಿನ ಗಿರಣಿನೇ ಮುಖ್ಯವಾಗಿ ನಮ್ ನಡೆಯೋದು. ತುಂಬಾ ಅಂದ್ರೆ ತುಂಬಾ ಸುತ್ತಹಳ್ಳಿಯಲ್ಲಿ ಮಿಲ್ ಇರ್ತಾ ಇರಲಿಲ್ಲ, ಒಂದೇ ಮಿಲ್ಲು. ತುಂಬಾ ಬೆಳಿಗ್ಗೆ 7 ಗಂಟೆ ಹೋಗಿ ನಾವು ಮಿಲ್ ಹತ್ರ ನಿಂತ್ಕೊಂಡ್ರೆ ಊಟ ತಿಂಡಿ ಮಾಡೋದಕ್ಕೂ ನಮಗೆ ಪುರುಷರ್ಥ ಇರ್ತಾ ಇರಲಿಲ್ಲ. ಅಂತ ಚೆನ್ನಾಗಿ ಕೆಲಸ ಆಗದಾಗ ಹೆಚ್ಚಿಗೆ ಜನ ಬಿಡಿಸೋರು, ರಾಗಿ ಜೋಳ ತುಂಬಾ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ತೊಂದರೆ ಅನಿಸ್ತಾ ಇರಲಿಲ್ಲ. ಅದ ಇತ್ತೀಚೆಗೆ ಎಲ್ಲ ಆರು ಪತ್ತಿ ವ್ಯತ್ಯಾಸ ಆಗ್ಬಿಟ್ಟು ಮಿಲ್ಲು ನಡೆದೇ ಇರೋ ಸ್ಥಿತಿ ಬಂದಿದೆ ಈಗ ಗ್ರಾಮಾಂತರದಲ್ಲಿ. ಈಗಲೂ ಇಟ್ಕೊಂಡಿರೋದು ಪರವಾಗಿಲ್ಲ ಅನ್ಸುತ್ತಾ ಅಥವಾ ಏನ್ ತುಂಬಾ ನಷ್ಟ ಆಗುತ್ತಾ ಹೇಗೆ? ಇಲ್ಲ ಇಲ್ಲ, ನಷ್ಟ ಏನಿಲ್ಲ, ನಷ್ಟ ಯಾವ್ದು ಇಲ್ಲ ಸರ್. ಮಾಡ್ತಾ ಹೋದ್ರೆ ಎಷ್ಟಾಗುತ್ತೆ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಜೀವನಕ್ಕೇನ್ ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗ್ಬೋದು ಸರ್. ಒಂದ್ 200-250 ಯೂನಿಟ್ ಆಗುತ್ತೆ ಈಗ, ಒಂದ್ ಸಂಸಾರಕ್ಕೇನು ನಾವು ಸರಳವಾಗಿ ಜೀವನ ಮಾಡ್ಕೊಂಡು ಹೋಗೋದಕ್ಕೆ ತೊಂದರೆ ಇಲ್ಲ. ಕೃಷಿಕರು ಹೀಗೆ ಅಂತ ಅಂದ್ರೆ ಸ್ವಲ್ಪ ಕಡಿಮೆ ಜಮೀನು ಇರತಕ್ಕಂಥವ್ರು ಕೃಷಿಯ ಜೊತೆಗೆ ಕೃಷಿಯ ಉಪಕಸಬುಗಳನ್ನ ಈ ತರದನ್ನ ಮಾಡ್ಕೊಳ್ಳೋದು ಎಷ್ಟು ಅನುಕೂಲ ಅಂತೀರಿ? ತುಂಬಾ ಅನುಕೂಲ ಸರ್. ಯಾವ್ದನ್ನ ಒಂದನ್ನೇ ಅವಲಂಬನೆ ಮಾಡ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಒಂದು ವರ್ಷ ಒಂದು ಕಡಿಮೆ ಆಗುತ್ತೆ, ಒಂದು ಜಾಸ್ತಿ ಆಗುತ್ತೆ. ಹಿಂಗ ಹಲವಾರು ಉಪಕಸಬುಗಳು ಇದ್ದಾಗ ಒಂದ್ರಲ್ಲಾದ್ರೂ ಒಂದು ರೈತರಿಗೆ ಕೈ ಹಿಡಿಯುತ್ತೆ, ಯಾವ್ದಕ್ಕೂ ನಿರಾಶರಾಗ್ದಲೆ ನಾವು ಒಂದ್ ವರ್ಷ ಬರುತ್ತೆ ಅಂತೇಳಿ ಒಂದ್ ವರ್ಷ ಬರಲ್ಲ ಅಂತೇಳಿ ಅದ್ರ ಬಗ್ಗೆ ಬೇಸರ ಪಟ್ಕೊಳ್ಳದಲೆ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಸರ್. ಈ ತರದ್ದು ಒಂದಷ್ಟು ಮಾಡ್ಕೋಬೇಕು ಮಾಡ್ಕೋಬೇಕು ಮಾಡ್ಕೋಬೇಕು. ಕೃಷಿ ಲಾಭದಾಯಕ ಅನ್ಸುತ್ತೋ ಏನನ್ಸುತ್ತೆ ನಿಮ್ಗೆ? ಕೃಷಿ ಲಾಭದಾಯಕನೇ ಸರ್, ಯಾವ್ದು ಲಾಸು ಅಂತ ಬರಲ್ಲ. ಆದ್ರೆ ಸ್ವಂತ ಮಾಡ್ಬೇಕು, ನಾವು ಸಮಗ್ರ ಕೃಷಿ ಮಾಡ್ಬೇಕು. ನಾವು ಒಂದನ್ನೇ ಮಾಡ್ತಾ ಹೋಗ್ತೀವಿ, ಲಾಸ್ ಆಯ್ತು ಅಂತ ಹೋದ್ರೆ ಲಾಸೇ ಕಾಣುತ್ತೆ. ನಾವು ಅದೇ ಒಂದ್ ಹೋದ್ರೆ ಒಂದು ಎಲ್ಲ ಬೆಳೆನೂ ಸಮಗ್ರ ಬೆಳೆ ಮಾಡ್ಕೊಂಡು ಹೋದ್ರೆ ಅದೇನ ಲಾಸು ಅಂತ ಬರಲ್ಲ ಸರ್. ಅದು ತುಂಬಾ ಮೆಕ್ಕೆಜೋಳ ಬೆಳೀತಾರ ಈಗ ಎಲ್ಲಾ ಭಾಗದಲ್ಲೂ ಕೂಡ, ಏನು ನಿಮ್ಮ ಅಭಿಪ್ರಾಯ? ನೀವು ಮೆಕ್ಕೆಜೋಳ ಬೆಳೀತಾ ಇದ್ರ? ನಾವು ಮೆಕ್ಕೆಜೋಳ ಬೆಳೀತಾ ಇದ್ವಿ ಸರ್. ಮೆಕ್ಕೆಜೋಳ ಅಂದ್ರೆ ಈಗೆಲ್ಲ ತುಂಬಾ ಜನಕ್ಕೆ ಅದು ಒಂದೇ ಬೆಳೆ, ತುಂಬಾ ಚೀಪು ಅಂತ ಹೇಳಿ ಒಂದ್ ಬೆಳೆ ಮಾಡಿ ಕೈ ಬಿಟ್ಬಿಡ್ತಾರೆ. 4-5 ತಿಂಗಳು ಜೋಳ ಬೆಳೆ ಬರುತ್ತೆ, ಆಮೇಲೆ ಮತ್ತಿನ್ನೊಂದು 6-7 ತಿಂಗಳು ಆ ಭೂಮಿ ವ್ಯರ್ಥ ಆಗುತ್ತೆ. ಅವ್ರಿಗೆ ಕೆಲಸನೂ ಇರಲ್ಲ, ಬರೀ ಜೋಳ ನೋಡ್ಕೊಂಡು ಸುಮ್ನೆ ಇರಬೇಕಾಗುತ್ತೆ. ಅದೇ ಬೇರೆ ಬೇರೆ ಉಪಕಸಬುಗಳು ಅಥವಾ ಈ ತರ ತೋಟ ಮತ್ತೊಂದು ಸಮಗ್ರ ಬೆಳೆ ಮಾಡ್ಕೊಂಡು ಹೋದ್ರೆ ಕೆಲಸನೂ ಆಗುತ್ತೆ, ನಮಗೊಂದು ಆದಾಯನೂ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಮೆಕ್ಕೆಜೋಳ ಬರೀ ಮೆಕ್ಕೆಜೋಳ ಬೆಳೆಯೋದಕ್ಕಿಂತ ಅದ್ರ ಜೊತೆ ಅಂತರ ಬೆಳೆಯಾಗಿ ಏನಾದ್ರು ಒಂದಷ್ಟು ಬೆಳ್ಕೋಬಹುದಲ್ವಾ? ಅಂತರ ಬೆಳೆ ಬೆಳಿಬಹುದು, ತೊಗರಿ ಅವ್ರೆ ಇವೆಲ್ಲ ಬೆಳ್ಕೋಬಹುದು. ಆದ್ರೆ ಎಲ್ಲ ಒಂದ್ ಕಡೆ ಸ್ವಲ್ಪ ಹಾಕಿರ್ತಾರೆ, ಆದ್ರೆ ಅದನ್ನ ಜಾಸ್ತಿ ಅಂತ ಏನು ಹಾಕೋದ್ ಕಾಣ್ತಾ ಇಲ್ಲ ಸರಿ. ಯಾಕೆಂತಂದ್ರೆ ಮೆಕ್ಕೆಜೋಳಕ್ಕಿಂತ ಜಾಸ್ತಿ ದಿವಸ ಇರುತ್ತದೆ, ಭೂಮಿ ವ್ಯರ್ಥ ಆಗ ಅಂತ ತಪ್ಪುತ್ತೆ, ಒಂದಷ್ಟು ಮನೆಗೆ ಕಾಳಾಗುತ್ತೆ, ಹೆಚ್ಚುವರಿಯಾಗಿ ಬಂದದನ್ನ ಮಾರಾಟವನ್ನು ಕೂಡ ಮಾಡ್ಕೋಬಹುದು. ಮಾಡ್ಬೋದು. ಅದ ಇತ್ತೀಚೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಜೋಳ ಒಂದ್ ಕಟಾವ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ರೆ ಮತ್ತೆ ಆ ಕಡೆಗೆ ಹೋಗೋ ಸಂಖ್ಯೆನೆ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ತುಂಬಾ ಕಡಿಮೆ, ಅದು ತೊಗರಿ ಮತ್ತವೆಲ್ಲ ಹಾಕೋದು ತುಂಬಾ ಕಡಿಮೆ. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ? ಸುಖಿ ಅನ್ಸುತ್ತೆ ಸರ್. ಒಟ್ಟಾರೆ ಕೃಷಿ ಜೀವನ ಯಾರ ಅಂಗಿನಲ್ಲೂ ಇರೋದಿಲ್ಲ, ನಮ್ ಕೆಲಸ ಯಾವಾಗ ಬೇಕಾದ್ರೂ ಎಷ್ಟೊತ್ತಾದ್ರೂ ಮಾಡಬಹುದು, ಸುಖ ಅನ್ಸುತ್ತೆ. ಬೇರೆ ಕೆಲವು ಹೋದ್ರೆ ಇನ್ನೊಬ್ರ ಅಡಿಯಾಳಾಗಿ ಇನ್ನೊಬ್ರ ಜೀವನ ಮಾಡ್ತಾ ಇರ್ಬೇಕಾಗುತ್ತೆ, ಆದ್ರೆ ಇದೆಷ್ಟು ಬೇಕಷ್ಟು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು ಸರ್, ತೊಂದರೆ ಇಲ್ಲ.

ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಮೂಡಿಬಂತು. ಇದು ಆಕಾಶವಾಣಿ ಹಾಸನ FM. ಸಮಯ ಸರಿಯಾಗಿ 6:42. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಕೇಳಿ ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆಯ ಕಾರ್ಯಕ್ರಮ ಗಾನಾಂತರಂಗ. 6:51 ಚಿತ್ರಗೀತೆಗಳ ಪ್ರಸಾರ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 9:00 ಯುವವಾಣಿಯಲ್ಲಿ ಸಸ್ಯಲೋಕದ ರೋಚಕ ಸಂಗತಿಗಳ ಕುರಿತಾಗಿ ವಿನಾಯಕ ಬಡಿಗೇರ್ ಅವರಿಂದ ಭಾಷಣ. ನಂತರದಲ್ಲಿ 10ರ ಬಸ್ಸು, ಅಜಿತ್ ಲಾಳಸಂಗಿ ಅವರಿಂದ ಸಣ್ಣ ಕಥೆಯನ್ನು ಕೇಳ್ತೀರಾ. ಕೊನೆಯಲ್ಲಿ ವಂದನಾ ಪೋತದಾರ ಅವರಿಂದ ಸುಗಮ ಸಂಗೀತ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:00 ತಪ್ಪದೆ ಕೇಳಿ ಯುವ ಕಾರ್ಯಕ್ರಮ ಯುವವಾಣಿ. ಇದು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾರುಣ್ ಕುಮಾರ್ ಪಾಲ್ ಅವರಿಂದ ಗಿಟಾರ್ ವಾದನವನ್ನು ಕೇಳಬಹುದು. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ